ಬೆಳೆಯುವ ದೇಶ ನನ್ನದು, ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ. ಇದುವರೆಗೂ ನಮ್ಮ ನಿಲಯದಿಂದ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಕೇಳಿದಿರಿ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 5:30:12. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಬಾನುಲಿಯ ಎಲ್ಲಾ ಕೇಳುಗರಿಗೂ ಹಾಗೂ ರೈತ ಬಾಂಧವರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ ಎಲ್ಎಂ ಚೈತ್ರಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ವನ್ಯಜೀವಿಗಳು ವನದೇವತೆಯ ಆಭರಣಗಳು, ಮಾನವ ಕುಲದ ಅಳಿವು ಉಳಿವು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಡಗಿದೆ. ಪರಿಸರ ಸಮತೋಲನವನ್ನು ಕಾಪಾಡಲು ಕ್ಷೀಣಿಸುತ್ತಿರುವ ವನ್ಯಜೀವಿಗಳನ್ನು ರಕ್ಷಿಸೋಣ. ಈ ವನ್ಯಜೀವಿ ಸಪ್ತಾಹ ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸುಸ್ಥಿರ ಪರಿಸರಕ್ಕಾಗಿ ಪ್ರಮುಖ ಜೀವಿಗಳ ಪುನರುತ್ಥಾನದತ್ತ ಹೆಜ್ಜೆ ಹಾಕೋಣ. 68ನೇ ವನ್ಯಜೀವಿ ಸಪ್ತಾಹ October 2-8. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ಮಾಡಿ. ಪ್ರಿಯ ಗ್ರಾಹಕರೇ, ದಸರಾ ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172-96775. ಈಗ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ ಎಲ್ಎಂ ಚೈತ್ರಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ ಎಲ್ಎಂ ಚೈತ್ರಾ ಅವರು ನಮ್ಮೊಂದಿಗೆ ಇದ್ದಾರೆ. ಬಹಳ ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಚಿಕ್ಕ ವಯಸ್ಸಾದರೂ ಕೂಡ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕೃಷಿ ಕೆಲಸಗಳನ್ನು ಕೂಡ ಮಾಡಿಕೊಂಡು ಕೃಷಿಯಲ್ಲೂ ಕೂಡ ಮುಂದುವರೆದು ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದುವರೆದುಕೊಂಡು ಬರ್ತಾ ಇದ್ದಾರೆ. ಅವರ ಕೃಷಿಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಇವತ್ತು ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚೈತ್ರ. ನಮಸ್ತೆ ಸರ್. ಚೈತ್ರ, ಈಗ ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 23. 23 ವರ್ಷ ವಯಸ್ಸಾಯ್ತು. ಏನು ಓದಿದ್ರಿ ನೀವು? ನಾನು ಬಿಇ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಲ್ಲೇ ಹಾಸನಲ್ಲಿ ಗವರ್ಮೆಂಟ್ ಇಂಜಿನಿಯರ್ ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸರ್. ಕೃಷಿ ಕೆಲಸಗಳನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 13 ವಯಸ್ಸಿನಿಂದ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಂದು ರೈತ ಕುಟುಂಬ ಆಗಿರೋದ್ರಿಂದ ನನಗೆ ಚಿಕ್ಕದ್ರಿಂದಲೇ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಸುಮಾರು ಒಂದು 13 ವರ್ಷದಿಂದಲೇ ನಾನು ಕೃಷಿ ಬಗ್ಗೆ ಮಾಡ್ತಾ ಇದ್ದೀನಿ ಸರ್ ಅದ್ರ ಬಗ್ಗೆ. ಈಗ ಎಷ್ಟು ಜನ ಮಕ್ಕಳು ನೀವು? ನಮ್ಮ ತಂದೆಗೆ ನಾವು 3 ಜನ ಹೆಣ್ಮಕ್ಳು, ಅದರಲ್ಲಿ ನಾನು ಮದ್ದಿದ್ದವಳು. ಒಬ್ಳು ಅಕ್ಕ, ಅವಳು MSc ಮಾಡಿದ್ದಾಳೆ, ಅವಳು ಮದುವೆ ಆಗಿದೆ. ಇನ್ನ ಕಿರಿಯವಳು, ಅವಳು ಈ ಸಲ ಹಾರ್ಟಿಕಲ್ಚರ್ ಮೂಡಿಗೆರೆಯಲ್ಲಿ ಹಾರ್ಟಿಕಲ್ಚರ್ ಮಾಡ್ತಿದ್ದಾಳೆ ಸರ್. ನೀವು 3 ಜನ ಕೃಷಿ ಕೆಲಸಗಳನ್ನ ಮಾಡ್ತೀರೋ ಅಥವಾ ನೀವು ಒಬ್ಬರೇ ಮಾಡ್ತೀರೋ ಹೇಗೆ? ನಾವು 3 ಜನನು ಮಾಡ್ತೀವಿ, ಆದ್ರೆ ಸ್ವಲ್ಪ ಮಟ್ಟಿಗೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಅವರು ಅಂದ್ರೆ ಕಿರಿಯವಳು ಇದ್ದಾಳಲ್ಲ, ಅವಳು ಮುರಾರ್ಜಿಲ್ ಓದಿದ್ದು, ಹಾಗಾಗಿ ಅವಳು ಮನೇಲಿ ಇದ್ದಿದ್ದು ಸ್ವಲ್ಪ ಕಮ್ಮಿ. ಹಾಗಾಗಿ ನಾನು ಜಾಸ್ತಿ ಮನೇಲಿ ಇರೋದ್ರಿಂದ ಜಾಸ್ತಿ ನಾನೇ ಕೆಲಸ ಮಾಡ್ತೀನಿ ಸರ್. ಈಗ ಬಾಲ್ಯದಲ್ಲೆಲ್ಲ ತಂದೆ ತಾಯಿ ಕೆಲಸ ಮಾಡೋ ತರ ಪ್ರೇರೇಪಿಸ್ತಿದ್ರ ಅಥವಾ ನೀವೇ ಮಾಡ್ತಿದ್ರ ಹೇಗೆ? ಹಾಗೇನಿಲ್ಲ, ಅವರು ನೋಡಿ ನಮಗ್ ಪ್ರೇರೇಪಣೆ ಬರ್ತಿತ್ತು ಸರ್. ಅದು ಅವರು ಈ ತರ ಎಲ್ಲ ಮಾಡ್ತಾರಲ್ಲ, ನಾವು ಒಂದ್ ಸ್ವಲ್ಪ ಅವ್ರ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಅವ್ರ ಕಷ್ಟಕ್ಕೆ ನಾವು ಸಪೋರ್ಟಿವ್ ಆಗಿದ್ರೆ ನಮ್ದು ಜೀವನ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಅಗ್ರಿಕಲ್ಚರ್ಗೆ ಇನ್ವಾಲ್ವ್ ಆಗ್ತಿದ್ದೆ. ಅವ್ರೇನು ಆ ತರ ಎಲ್ಲ ಓದ್ಕೊಂಡಿರ್ಲಿ ಆ ತರ ಇರೋರು, ಓದ್ಕೊಂಡಿರೋಕೆ ಖರ್ಚಿಗೆಲ್ಲ ಬೇಕಾಗುತ್ತೆ. ಈಗ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರು ನಮ್ಮನ್ನ ಸಾಕೋಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸ ಸ್ವಲ್ಪ ಮಟ್ಟಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ಮಟ್ಟಿಗೆ ಈಗ ಬಂದಿದೆ. ಎಷ್ಟೆಕರೆ ಜಮೀನಿತ್ತು ನಿಮಗೆ? ನಮಗೆ ಈಗ 8-9 ಎಕರೆ ಇದೆ ಸರ್. ಅದರಲ್ಲಿ 1 ಎಕರೆ ನಾವು ತೆಂಗಿದೆ, ಆಮೇಲೆ ಶುಂಠಿ ಬೆಳಿತೀವಿ, ಜೋಳ ಬೆಳಿತೀವಿ, 4 ಎಕರೆ ಕಾಫಿ ಇದೆ, ಆಮೇಲೆ ಅಡಿಕೆನೂ ಹಾಕಿದೀವಿ ಮಿಶ್ರ ಬೆಳೆಯಾಗಿ ಅದ್ರೊಳಗೆ ಕಾಫಿ ತೋಟದೊಳಗೆ. ಇನ್ನು ರಾಗಿ ಎಲ್ಲ ಬೆಳಿತೀವಿ, ಗದ್ದೆ ಇದೆ, ಭತ್ತ ಹಾಕ್ತಿವಿ. ಒಟ್ಟಿಗೆ ಈ ಭಾಗದಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳಿತೀರೋ ಆ ತರದ ಬೆಳೆಗಳನ್ನ ನೀವು ಕೂಡ ಬೆಳಿತೀರಾ, ಬೆಳೆದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ? ಈಗ ಕೃಷಿ ಕೆಲಸಗಳಲ್ಲಿ ಸಂಬಂಧಪಟ್ಟಂಗೆ ಏನೇನ್ ಕೆಲಸನ ಮಾಡ್ತೀರಾ ನೀವು? ಗದ್ದೆ ನಾಟಿ ಮಾಡೋದು, ಜೋಳ ಹಾಕೋದು, ಹೊಲ ಉಳೋದು. ಟ್ರ್ಯಾಕ್ಟರ್ ಓಡಿಸ್ತೀನಿ, ಹಂಗಾಗಿ ಹೊಲನೆಲ್ಲ ಉಳ್ತೀನಿ ನಾನು. ಜೋಳ ಎಲ್ಲ ಬಿತ್ತನೆ ಮಾಡ್ತೀವಿ, ಶುಂಠಿ ಬೆಳಿತೀವಿ. ಶುಂಠಿದು ಕಳೆ ಮಾಮೂಲಿ ಕೆಲಸಗಳು ಇರ್ತಾವಲ್ಲ, ಈಗ ಔಷಧಿ ಸ್ಪ್ರೇ ಮಾಡೋದು ಅದೆಲ್ಲನೂ ಸ್ವಯಂ ನಾನೇ ಮಾಡ್ತೀನಿ. ಮತ್ತೆ ಕಾಫಿ ತೋಟದಲ್ಲಿ ಈಗ ಹಳ ಒಡೆಯೋದಿರುತ್ತೆ, ಆಮೇಲೆ ಚಿಗುರು ತೆಗಿಯೋದಿರುತ್ತೆ, ಆಮೇಲೆ ಹಣ್ಣೆಲ್ಲ ಕುಯ್ಲಿಗೆ ಬಂದಾಗ ಹಣ್ಣು ಕುಯ್ಲು, ಈಗ ಮೆಣಸು, ಆಮೇಲೆ ಮೆಣಸು ಕುಯ್ಲಿಗೆ ಬಂದಾಗ ನಾನೇ ಮರ ಹತ್ತಿ ಮೆಣಸು ಕುಯ್ಯೋದು, ಇದೆಲ್ಲ ಕೆಲಸ ಮಾಡ್ತೀನಿ ಸರ್ ನಾನು. ಮತ್ತೆ ಗದ್ದೆ ನಾಟಿ ಎಲ್ಲನೂ ಮಾಡ್ತೀನಿ. ಮತ್ತೆ ಮನೇಲಿ ದನಗಳಿದಾವೆ, ಹಾಲು ಕರಿತೀವಿ, ಮತ್ತೆ ಕಸ ಗೊಬ್ಬರ ಎಲ್ಲ ತೆಗಿತೀವಿ ನಾವು ಮಾಡ್ತೀವಿ. ಮೊದಲು ಡೈರಿಗೆಲ್ಲ ಹಾಲು ಹಾಕ್ತಿದ್ದು, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಆದರೆ ನಾಟಿ ದನಗಳಿದ್ದಾವೆ, ಯಾಕೆಂದರೆ ಅವು ಆರೋಗ್ಯಕ್ಕೂ ಉತ್ತಮ ಆಗಿರೋದ್ರಿಂದ ನಾವು ನಾಟಿ ದನ ಸಾಕಿದ್ದೀವಿ ಸರ್. ಮತ್ತೆ ಮನೇಲಿ ಕೋಳಿಗಳೆಲ್ಲ ಇದ್ದಾವೆ, ನಾಟಿ ಕೋಳಿಗಳು ಸಾಕಿದ್ದೀವಿ, ನಾಯಿ ಬೆಕ್ಕು ಸಾಕು ಪ್ರಾಣಿಗಳೆಲ್ಲ ಸಾಕಿದ್ದೀವಿ ಸರ್ ನಾವು. ಈಗ ಕೃಷಿಯಲ್ಲೂ ಕೂಡ ಮಹಿಳೆಯರು ಒಂದಷ್ಟು ಕೆಲಸ ಮಾಡುವಂಥದ್ದು, ಪುರುಷರು ಒಂದಷ್ಟು ಕೆಲಸ ಮಾಡುವಂಥದ್ದು ಮೊದಲಿಂದಲೂ ಕೂಡ ಬಂದಿದೆ. ಅದು ನೀವು ಎಲ್ಲ ಥರದ ಕೆಲಸನೂ ಕೂಡ ಮಾಡ್ತೀರಾ? ಈಗ ಹೊಲ ಉಳಂಥದ್ದಾಗಲಿ, ಸ್ಪ್ರೇ ಮಾಡೋಂಥದ್ದಾಗಲಿ, ಇದನ್ನೆಲ್ಲ ಮಾಡುವಾಗ ಯಾರು ಏನು ಹೇಳ್ತಿರಲಿಲ್ವ ನಿಮಗೆ? ಹೇಳ್ತಾರೆ, ಆದರೆ ನೀನು ಮಾಡ್ತಿದೆಯಲ್ಲ ಆಳು ಕರ್ಕೊಂಡು ಮಾಡೋದಲ್ವಾ ಅಂತ. ನಮ್ಮನೆ ಕೆಲಸ ನಾವು ಮಾಡೋಕ್ಕೆ ಯಾವುದೇ ಅದು ಭಿನ್ನಾಭಿಪ್ರಾಯ ಬರಲ್ಲ. ಏನು ಹೆಣ್ಣೆ ಮಾಡಬೇಕು ಅಂತ ಏನಿಲ್ಲ, ಗಂಡೆ ಮಾಡಬೇಕು ಅಂತ ಇಲ್ಲ. ಯಾರ ಕೆಲಸ ಯಾರು ಬೇಕಾದರೂ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಸರ್. ಸ್ಪ್ರೇ ಮಾಡೋದು ಬೇಕಾದ್ರೆ ಹೇಳ್ತಿರ್ತಾರೆ ನಿನಗೆ ಕಷ್ಟ ಆಗಲ್ವಾ, ನೀನು ಒಬ್ಳೆ ಕ್ಯಾನ್ ಹೊತ್ಕೋಬೇಕು ಅಂತ. ಅದನ್ನು ನಾವು ಈಸಿ ಮಾಡ್ಕೋಬೇಕು. ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದರೆ, ಇದನ್ನು ಯಾವ ಥರ ಲಿಫ್ಟ್ ಮಾಡಿದರೆ ನಮಗೆ ಈಸಿ ಆಗುತ್ತೆ, ಆ ಥರ ಎಲ್ಲ ನಾವು ಸ್ವಲ್ಪ ಮಟ್ಟಿಗೆ ಬುದ್ಧಿ ಉಪಯೋಗಿಸ್ಕೊಂಡು ಅದನ್ನ ಕೆಲಸನ ನಾವು ಈಸಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೇನು ಕಷ್ಟ ಅನ್ಸಲ್ಲ ಸರ್. ಕೃಷಿ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಓದೋಂಥದ್ದು ತುಂಬ ಕಠಿಣ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಯಾಕೆ ಅಂತ ಅಂದರೆ ಇವತ್ತಿನ ಕಾಲದಲ್ಲಂತೂ ಕೂಡ ಹೆಚ್ಚೆಚ್ಚು ಸಮಯವನ್ನು ಓದಿಗೆ ಮೀಸಲಾಗಿಡಬೇಕು, ಹೆಚ್ಚು ಓದಿದ್ರೆ ಮಾತ್ರ ಒಳ್ಳೆ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಕೃಷಿ ಕೆಲಸಗಳು ನಿಮ್ಮ ಓದಿಗೆ ಅಡ್ಡಿ ಆಗಲಿಲ್ವಾ? ಇಲ್ಲ ಸರ್, ಯಾವುದೇ ತರಕ್ಕೂ ಅಡ್ಡಿ ಆಗಲಿಲ್ಲ. ಯಾಕೆಂದ್ರೆ ನಾನು ಬಿಡುವಿನ ಸಮಯದಲ್ಲಿ ಮಾಡ್ತಿದ್ದೆ. ಈಗ ಭಾನುವಾರ ಅಂತ ಬಂದರೆ ಸ್ವಲ್ಪ ಸಮಯ ಓದೋಕೆ, ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಅವಾಗೆಲ್ಲ ಓದ್ಕೊಡ್ತಿದ್ದೆ. ಮುಖ್ಯ ಟೈಮಲ್ಲೆಲ್ಲ ನಾನು ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಒಂದು 5 ಗಂಟೆಗೆ ಎದ್ದು ಹಾಲು ಕರೆದು ಅಷ್ಟೊತ್ತಿಗೆ ಮುಗಿದ್ರೆ 6 ಗಂಟೆಯಿಂದ ನಾವು ಕಾಲೇಜಿಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಸಮಯ ಓದ್ಬೋದಿತ್ತು. ಆಮೇಲೆ ನಮ್ಮ ಅಮ್ಮ ಮನೆಯಲ್ಲಿ ಇರ್ತಿದ್ರಲ್ಲ, ಸ್ವಲ್ಪ ಹೆಲ್ಪ್ ಮಾಡೋರು ನಮಗೆ, ಹಂಗಾಗಿ ಬೇಗ ಕಾಲೇಜಿಗೆ ಎದ್ದು ಹೋಗೋಕೆ ಎಲ್ಲ ಹೆಲ್ಪ್ ಆಗೋದು. ಇನ್ನು ಸಂಜೆ ಮನೆಗೆ ಬಂದ ತಕ್ಷಣ ಮಾಮೂಲಿ ದನ ಎಲ್ಲ ಸ್ವಲ್ಪ ಕೊಟ್ಟಿಗೆ ಕಟ್ಟಿ ಅವಕ್ಕೆಲ್ಲ ಮೇವು ಹಾಕಿ ಹಾಲು ಕರೆದು ಆಮೇಲೆ ಕೈಕಾಲು ಮುಖ ತಗೊಂಡು ಓದಕ್ಕೆ ಕುಳಿತುಕೊಳ್ತಿದ್ದು. ಹೀಗಾಗಿ ಏನು ಅಷ್ಟೇ ನನಗೆ ಪ್ರಾಬ್ಲಮ್ ಆಗಲಿಲ್ಲ ಸರ್. ಈಗ ಓದ್ನಲ್ಲೂ ಕೂಡ ಮುಂದಿದ್ದೀರಾ ಅಂತೇಳಿ ಹೇಳಿದ್ರು, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಅಂಕಗಳು ಬಂತು, ಹೇಗಿತ್ತು ನಿಮ್ಮ ಓದುವಿಕೆ? ನಾನು ಇಲ್ಲಿ ಪ್ರೈಮರಿ ಸ್ಕೂಲು ಇಲ್ಲಿ ಕಾರ್ಜೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಜೋಳಿಲಿ ಓದಿದ್ದು. ನನ್ನ ಹೈಸ್ಕೂಲ್ ಎಜುಕೇಷನ್ ನಾನು ಇಂಗ್ಲಿಷ್ ಮೀಡಿಯಂ ಬೆತ್ತಸ್ತಾ ಬೈರಾಪುರದಲ್ಲಿ ಓದಿದ್ದು. PUC ಸೈನ್ಸ್ ತಗೊಂಡಿದ್ದು ನಾನು, PC MBA ತಗೊಂಡಿದ್ದು. ಅದನ್ನು ನಾನು SPM ಕಾಲೇಜ್ ಹಾಸನಲ್ಲಿ ಕಂಪ್ಲೀಟ್ ಮಾಡಿದೆ. ಮತ್ತೆ ಅಲ್ಲಿಂದ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ನನಗೆ ಸೀಟ್ ಇತ್ತು, ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಅಲ್ಲಿ ನಾನು 20ಲಿ ನಾನು BE ಕಂಪ್ಲೀಟ್ ಮಾಡಿದೆ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅಲ್ಲಿ ನನಗೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ ಓದೋಕೆ, ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೀನಿ ಅನ್ನೋ ಖುಷಿಯಲ್ಲಿ ನನಗೆ ಯಾವುದು ನನಗೆ ಕಷ್ಟ ಆಗಿ ಕಾಣಿಸ್ಕೊಳ್ಳಿಲ್ಲ. ಹಂಗಾಗಿ ಅದು ಮುಂದುವರ್ಸ್ಕೊಂಡು ಬಂದ್ರಿ, ಹಂಗೆ ಹೆಲ್ಪ್ ಮಾಡ್ಕೊಂಡು ಬಂದ್ರಿ. ನಿಮ್ಮ ತಂದೆಯವರು ಹೇಳೋ ಪ್ರಕಾರ ನಿಮ್ಮ ಕೃಷಿ ತೋಟ ಏನಿದೆಯೋ ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಹೇಳ್ತಾರೆ. ಈಗ ಚೈತ್ರ ಹೆಂಗ್ ಹೇಳಿದ್ರು ಹಂಗ ನಾನು ಮಾಡಿದೆ, ಹಾಕಿದೆ ಒಂದಷ್ಟು ಐಡಿಯಾ ಪ್ಲಾನಿಂಗು ಅಂತ ಹೇಳಿ ಹೇಳ್ತಾರೆ. ಏನೇನು ಐಡಿಯಾಗಳನ್ನ ಮಾಡಿದ್ರಿ, ಯಾವ್ಯಾವ ಪ್ಲಾನ್ ನಿಮ್ಮ ತಂದೆ ಜೊತೆ ಹಂಚ್ಕೊಂಡ್ರಿ? ಈಗ ನಾವು ಡ್ರಿಪ್ ಮಾಡ್ತೀವಲ್ಲ, ಡ್ರಿಪ್ ಮಾಡೋದು ಸ್ವಲ್ಪ ಯೂಸು, ಏಕೆಂದರೆ ಕಮ್ಮಿ ನೀರನ್ನ ಬಳಸುತ್ತೆ, ಹಾಗಾಗಿ ಹೆಚ್ಚು ಅಂದರೆ ಮಣ್ಣು ಸವಕಳಿ ಎಲ್ಲ ಆಗಲ್ಲ ಡ್ರಿಪ್ ಮಾಡೋದ್ರಿಂದ. ಈ ಐಡಿಯಾ ನಾನು ನನ್ನ ತಂದೆ ಕೊಟ್ಟೆ. ಇದರಿಂದ ಬೆಳೆನೂ ಚೆನ್ನಾಗಿದೆ, ನೀರು ಉಳಿತಾಯ ಆಗ್ತಿದೆ, ಮತ್ತೆ ಈಗ ಗಿಡಗಳು ಮಿಶ್ರ ಬೆಳೆ ಮಾಡೋಕ್ಕೆ ಆ ಥರ ಐಡಿಯಾ ಕೊಟ್ಟಿದೆ. ಕಾಫಿ ತೋಟದಲ್ಲೇ ನಾವೀಗ ಅಡಿಕೆನೂ ಬೆಳೀತಾ ಇದ್ದೀವಿ. ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇದಾಗುತ್ತೆ, ಅಂದರೆ ಬೇಸಿಗೆಯಲ್ಲಿ ಕಾಫಿಗೆ ನೀರು ಬೇಡವಾಗಿರುತ್ತೆ, ಅಡಿಕೆಗೆ ನೀರು ಬೇಕು, ಅದಕ್ಕೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಅದ್ರ ಜೊತೆಗೆ ಈಗ ಅಡಿಕೆನೂ ಬೆಳೆದಿದೆ, ಈಗ ಫಸಲನ್ನು ಕೊಡ್ತಾ ಇದೆ ಅದು. ಆಮೇಲೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ ಮಧ್ಯದಲ್ಲಿ, ಅವು ಫಸಲು ಕೊಡ್ತಿದ್ದಾವೆ. ಮತ್ತೆ ಅರೇಬಿಕಾ ಮತ್ತು ರೋಬಸ್ಟಾ ಎರಡನ್ನೂ ಒಟ್ಟಿಗೆ ಮಾಡಿರೋದ್ರಿಂದ ನಮಗೆ ಈಗ ಅರೇಬಿಕಾ ಗಿಡಗಳು ಕೆಲವೊಂದು ಹೋದ್ರೆ ರೋಬಸ್ಟಾ ಅದನ್ನ ಪಿಕಪ್ ಮಾಡ್ತಿದೆ. ಈ ತರ ಐಡಿಯಾಗಳನ್ನ ನಮ್ಮ ಅಪ್ಪಂಗೆ ಕೊಟ್ಟಿದ್ದೀನಿ. ಮತ್ತೆ ಈಗ ಔಷಧಿ ಸ್ಪ್ರೇ ಮಾಡೋದ್ರಲ್ಲಿ ಯಾವ್ಯಾವ ತರ ಔಷಧಿನ ಹೊಡೆದ್ರೆ ಭೂಮಿಗೂ ಒಳ್ಳೇದು, ಗಿಡಗಳಿಗೂ ಒಳ್ಳೇದು, ಮನುಷ್ಯನ ಆರೋಗ್ಯಕ್ಕೂ ಒಳ್ಳೇದು ಅನ್ನೋದು ಸ್ವಲ್ಪ ಮಟ್ಟಿಗೆ ಅವರಿಗೆ ಹೇಳಿದಾಗ ಅವರು ಈ ತರ ಮಾಡಿದ್ರೆ ಸರಿಯಾಗುತ್ತೆ ಅನ್ನೋ ಇದ್ರ ಮೇಲೆ ಅವರು ಪರಿಸರ ಪ್ರೇಮಿ ತರ ಕೆಲಸ ಮಾಡ್ತಿದ್ದಾರೆ ಸರ್. ಅದು ನನ್ನಿಂದ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ಪರಿಸರಕ್ಕೆ ಪೂರಕವಾಗಿ, ಪರಿಸರಕ್ಕೆ ಯಾವುದೇ ತರದ ಹಾನಿ ಆಗದ ಹಾಗೆ ಹೇಗೆಲ್ಲ ಕೃಷಿ ಮಾಡಬಹುದು ಅನ್ನೋಂಥದ್ದನ್ನ ನೀವು ತಿಳಿಸ್ಕೊಟ್ರಿ ಅವ್ರಿಗೆ. ಈಗ ನಾವು ರಾಸಾಯನಿಕ ಗೊಬ್ಬರನ ಜಾಸ್ತಿ ಬಳಸೋದ್ರಿಂದ ಭೂಮಿನ ಫಲವತ್ತತೆ ಹಾಳಾಗುತ್ತೆ, ಅದ್ರ ಬದಲು ನಾವು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಇರುತ್ತೆ, ಮತ್ತೆ ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಇದರಿಂದ ಮಣ್ಣು ಫಲವತ್ತತೆ ಆಗಿರುತ್ತೆ, ಗಿಡನೂ ಚೆನ್ನಾಗಿರುತ್ತೆ. ಆ ಗಿಡ ಚೆನ್ನಾಗಿದ್ರೆ ನಮ್ಮ ಮನುಷ್ಯನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಕೆಮಿಕಲ್ ಸ್ಪ್ರೇಗಳನ್ನೆಲ್ಲ ಜಾಸ್ತಿ ಬಳಸಬಾರ್ದು. ಆದಷ್ಟು ನಾವು ಎಷ್ಟು ಕಮ್ಮಿ ನಾವು ರಾಸಾಯನಿಕ ಮತ್ತೆ ಕೆಮಿಕಲ್ಸ್ನ ಯೂಸ್ ಮಾಡ್ತೀವೋ ಅಷ್ಟು ಭೂಮಿಗೆ ಒಳ್ಳೇದು. ಈಗ ಆಲ್ರೆಡಿ ನಾವು ಕಮ್ಮಿ ಬಳಸ್ತಾ ಇದ್ದೀವಿ, ಹೀಗಾಗಿ ನಮ್ಮ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗಿದೆ, ಅದರಿಂದ ನಮ್ಮ ಪ್ರೊಡಕ್ಷನ್ ಅಂದರೆ ಇಳುವರಿ ಕೂಡ ಜಾಸ್ತಿ ಆಗಿದೆ. ಇಳುವರಿ ಜಾಸ್ತಿ ಆಗಿರೋದ್ರಿಂದ ನಮಗೆ ತುಂಬ ಖುಷಿ ಇದೆ, ಯಾಕೆಂದರೆ ಪರಿಸರಕ್ಕೆ ಯಾವುದೇ ಹಾನಿನೂ ಮಾಡ್ತಿಲ್ಲ ನಾವು. ಇದರಿಂದ ಪರಿಸರಕ್ಕೂ ಒಳ್ಳೇದಾಗ್ತಿದೆ, ನಮ್ಮಿಂದ ಇಷ್ಟಾದರೂ ಅನುಕೂಲತೆಗಳಾಗ್ತಿದೆ ಅನ್ನೋದು ನನ್ನ ಒಂದು ಹೆಮ್ಮೆ ಅನಿಸುತ್ತೆ ಸರ್. ಅದಕ್ಕೆ ಈಗ ನಿಮ್ಮ ತಂದೆನೂ ಕೂಡ ಕೃಷಿಕರಲ್ವಾ, ನಿಮ್ಗಿಂತಲೂ ಹೆಚ್ಚು ಅನುಭವ ಅವ್ರಿಗಿದೆ, ನೀವು ಹೇಳಿದ್ದ ಎಲ್ಲದನ್ನು ಕೂಡ ಅವರು ಪಾಲಿಸ್ತಾರ ಸ್ವೀಕರಿಸ್ತಾರ? ಕೆಲವೊಂದು ಅವರು ನಮಗೆ ತಿಳಿ ಹೇಳ್ತಾರೆ, ಈ ತರ ಮಾಡಿದ್ರೆ ಹೀಗಾಗುತ್ತೆ ಅಂದ್ರೆ ಕೆಲವೊಂದು ನಿಯಮಗಳಿರುತ್ತಲ್ವಾ, ನಮಗೆ ಏನೋ ಒಂದು ಸರಿ ಅನ್ಸ್ಬಿಟ್ಟಿರುತ್ತೆ, ಅದನ್ನೇ ಮಾಡ್ಬೇಕು ಅಂತ ಅನ್ಸಿರು, ಅದರಿಂದ ಏನೋ ಅಡ್ಡ ಪರಿಣಾಮಗಳಿರ್ತವೆ ಅದನ್ನೊಂದು ಅವರು ತಿಳಿ ಹೇಳ್ತಾರೆ. ಹಾಗಾಗಿ ಇಬ್ರು ಒಟ್ಟಿಗೆ ಡಿಸ್ಕಷನ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡ ಮೇಲೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಅವಾಗ ಅದರಿಂದ ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ನಮಗೆ. ನಮ್ಮ ತಂದೆ ಅವ್ರು ಹೇಳಿದ್ನು ಕೇಳ್ತೀವಿ, ನಾವು ಹೇಳಿದ್ನು ಸ್ವಲ್ಪ ಅವರು ಗಮನಿಸ್ತಾರೆ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಆಗಿಲ್ಲ ಅನ್ಸುತ್ತೆ. ಈ ವರ್ಷದಲ್ಲಿ ಬೀನ್ಸ್ ಅನ್ನ ನೀವೇ ಹಾಕಿ ನೀವೇ ಬೆಳೆದು ನೀವೇ ಮಾರಾಟ ಮಾಡಿದ್ರಿ, ಸಾಗುವಳಿ ಎಲ್ಲ ನೀವೇ ಮಾಡಿದ್ರಿ ಅಂತ ಹೇಳಿ ನಿಮ್ ತಂದೆ ಹೇಳಿದ್ರು, ಹೇಗೆ ಬೀನ್ಸ್ ಬೆಳೆ ಅನುಭವ ಹೇಗಿತ್ತು ನಿಮ್ದು? ಸರ್ ಬೀನ್ಸ್ ಬೆಳಿಬೇಕಾದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗ್ಬಿಡ್ತು ಈ ಸಲ. ಫಸ್ಟ್ ಬೀಜ ಊರ್ದು ನಾವು, ಅದು ಹುಟ್ಟಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ. ಅದು ಎಲ್ಲ ಹುಟ್ಟೆ ಆದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ಬೇಕು, ಯಾಕೆ ಅಂದ್ರೆ ಹುಳಗಳು ಜಾಸ್ತಿ ಇದಾಗಿರೋದ್ರಿಂದ. ಮತ್ತೆ ಅದಕ್ಕೆ ಸ್ವಲ್ಪ ಕಾಳು ಗೊಬ್ಬರ ಆಮೇಲೆ ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಯೂಸ್ ಮಾಡ್ದು. ಮತ್ತೆ ತೀನ್ ನೆಡ್ತೀವಿ, ಅದಕ್ಕೆ ತೀನ್ ನೆಟ್ಟು ಅವಕ್ಕೆ ಒಂದ್ ಸ್ವಲ್ಪ ಬಲಿಷ್ಠವಾಗಿರೋನೇ ನೆಡ್ಬೇಕು ತೀನ್. ಅವೆಲ್ಲ ನೆಟ್ಟು ದಾರ ಎಲ್ಲ ಬಿಟ್ಟು ಅವು ಹಬ್ಬಿದ ಮೇಲೆ ಅವು ಆರೋಗ್ಯಕರವಾಗಿ ಬೆಳೆದು ಬೆಳೆದು ಒಳ್ಳೆ ಇಳುವರಿ ಬಂತು. ನಾವು 30 ರೂಪಾಯಿ 40 ರೂಪಾಯಿ ಹಿಂಗೆ ಕೆಜಿಲಿ ಮಾರುಕಟ್ಟೆಲಿ ಮಾರ್ದು ಸರ್, ನಮಗೆ ಲಾಭ ಆಯ್ತು. ಒಂದು 50,000 ನಮಗೆ ಲಾಭ ಆಯ್ತು, ಒಂದ್ 20,000 ಖರ್ಚು ಮಾಡಿದ್ದು ಒಂದ್ 50,000 ಲಾಭ ಆಯ್ತು ನಮಗೆ. ಎಲ್ಲ ಬೀನ್ಸ್ಗೆ ಸಂಬಂಧಪಟ್ಟ ಕೆಲಸ ಎಲ್ಲ ನೀವೇ ಮಾಡಿದ್ರ ಹೇಗೆ? ಸರ್ ನಾವೇ ಮಾಡುದು. ಈಗ ಕಳೆ ಕೀಳೋದಿರುತ್ತೆ, ಅದಕ್ಕೆ ಗಿಡಗಳಿಗೆ ಮಣ್ಣು ಕೊಡ್ಬೇಕು ನಾವು. ಮಣ್ಣು ಕೊಡ್ಲಿಲ್ಲ ಅಂದ್ರೆ ಅವು ಚಿಕ್ಕ ಗಿಡಗಳಲ್ವಾ, ಮಣ್ಣು ಕೊಚ್ಚೋಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಮಣ್ಣು ಕೊಡ್ಬೇಕು. ಮಣ್ಣು ಕೊಟ್ಟಾದ್ಮೇಲೆ ಹನಿ ನೀರಾವರಿ ಮಾಡಿದೀವಿ, ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದೀವಿ. ಇದರಿಂದ ಮಣ್ಣೇನು ಜಾಸ್ತಿ ಕೊಚ್ಚೋಗಲ್ಲ, ಗಿಡಗಳು ಆರೋಗ್ಯಕರವಾಗಿರ್ತವೆ. ಮತ್ತೆ ಹುಳಗಳು ಸ್ವಲ್ಪ ಜಾಸ್ತಿ ಬರುತ್ತೆ, ಆ ಟೈಮಲ್ಲಿ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಸಾಕು, ಅದು ಹುಳಗಳೇನು ಜಾಸ್ತಿ ಬರಲ್ಲ. ಇದರಿಂದ ಬೀನ್ಸು ಗಿಡನೂ ಆರೋಗ್ಯವಾಗಿರುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ ಸರ್. ಮತ್ತೆ ಔಷಧಿ ಹೊಡೆಯೋದು ಎಲ್ಲ ಮಾಡ್ತೀವಿ, ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸಿದೀವಿ ಸರ್ ನಾವು ಬೀನ್ಸಿಗೆ. ಬಳ್ಳಿ ಬೀನ್ಸ್ ಅಲ್ವಾ ಅದು ನೀವು ಬೆಳೆದಿದ್ದು? ಬಳ್ಳಿ ಬೀನ್ಸ್, ಸೋಲಾರ್ ಬೀನ್ಸ್ ಅಂತ ಕರೀತಾರೆ ಸರ್ ಅದಕ್ಕೆ. ಈ ಬಳ್ಳಿ ಬೀನ್ಸ್ ಎಷ್ಟು ದಿವಸಕ್ಕೆ ಅದನ್ನ ಕಟ್ಟಬೇಕಾಗುತ್ತೆ ಅದನ್ನ ಬಿತ್ತನೆ ಮಾಡಿದ ನಂತರ? ಅದು ಸ್ಟಾರ್ಟಿಂಗ್ ಒಂದು 8 ದಿನಕ್ಕೆ ಹಿಂಗೆ ಹುಟ್ಟು ಬರುತ್ತೆ, ಬೆಳೀತಾನೆ ಇರುತ್ತೆ, ಗೊತ್ತೇ ಆಗಲ್ಲ ಬೇಗ ಎಷ್ಟು ಬೇಗ ಬೆಳೀತಾ ಅಂದ್ರೆ. ನಾವು ಒಂದು ಆ ಗಿಡ ಹುಟ್ಟಿದ ತಕ್ಷಣನೇ ನಾವು ಬಡಿನೆಲ್ಲ ನೆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಡಿ ಎಲ್ಲ ನೆಟ್ಟು ಅದಕ್ಕೆ ದಾರ ಎಲ್ಲ ಬಿಡಬೇಕು, ದಾರ ಎಲ್ಲ ಬಿಟ್ಟು ಒಂದ್ 20 ದಿನದೊಳಗೆ ಅದು ಹಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಷ್ಟೊಳಗೆ ನಾವು ದಾರ ಎಲ್ಲನೂ ಬಿಟ್ಟು ಮಣ್ಣೆಲ್ಲ ಹಾಕಿ ಕಳೆಯನ್ನು ಕಿತ್ತಿರಿಸ್ಬೇಕು. ಆಗ ಅವು ಅದ್ರ ಪಾಡಿಗೆ ಅದು ದಾರ ಬಿಟ್ಟಿದ ತಕ್ಷಣ ಅದು ದಾರಕ್ಕೆ ಅಪ್ಕೊಳ್ತಾ ಹೋಗುತ್ತೆ. ಒಂದೂವರೆ ತಿಂಗಳು ಅಷ್ಟೊತ್ತಿಗೆ ಅದು ಹೂ ಬಿಟ್ಟು ಕಾಯಿ ಬಿಡುತ್ತೆ ಸರ್. ಅದು 2 ತಿಂಗಳು ಬೇಕಾಗುತ್ತೆ ಅದು ಕಾಯಿ ಬಿಡೋ ಅಷ್ಟೊತ್ತಿಗೆ. ಆದ್ರೆ ನಾವು ಬೇಗ ಬೇಗ ಕುಯ್ಬೇಕು ಅದನ್ನ. ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೆ ಕಾಯಿ ಬೇಗ ಬಲ್ತ್ ಬಿಡುತ್ತೆ. ಬಲ್ತ್ರೆ ಅದು ನಾರು ಬಂದ್ರೆ ಅಷ್ಟು ಮಾರ್ಕೆಟ್ ಅಲ್ಲಿ ಅದಕ್ಕೆ ಇದಿರಲ್ಲ. ಹಾಗಾಗಿ ಒಂದು 5 ಡೇಸ್ ಹಿಂಗೆ ಅದನ್ನ ಕುಯ್ಲ್ ಮಾಡ್ಬೇಕು. ಇವತ್ ಕೂದಿದೀವಿ ಅಂದ್ರೆ 5 ದಿನ ಬಿಟ್ಟು ಅದನ್ನ ಕುಯ್ಬೇಕು. ಮತ್ತೆ ನೀರ್ ಚೆನ್ನಾಗಿ ಕೊಡ್ಬೇಕು ಅದಕ್ಕೆ. ಆಗ ಈಗ ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಅದನ್ನ ನೀರ್ ಚೆನ್ನಾಗಿದ್ರೆ ಅದು ಚೆನ್ನಾಗಿ ಬರುತ್ತೆ. ಒಂದ್ ಸ್ವಲ್ಪ ಅಷ್ಟು ನಾರು ಬಿರಲ್ಲ, ಗಟ್ಟಿ ಆಗಲ್ಲ, ಒಳ್ಳೆ ಇಳುವರಿ ಬರುತ್ತೆ, ಮತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಮಾರ್ಕೆಟಿಂಗ್ ಪ್ರೈಸ್ ಸಿಗುತ್ತೆ ಸರ್ ಅದಕ್ಕೆ. ಎಷ್ಟು ದಿವಸ ಇರುತ್ತೆ ಬಿತ್ತನೆ ಮಾಡಿದ್ಮೇಲೆ? ಅದು ನಾವು ಮೇಲೆ ಬಿತ್ತನೆ ಮಾಡಿ ಸುಮಾರು ಒಂದು 3 ತಿಂಗಳು ಆಗಕ್ ಬಂತು. ಸುಮಾರು ಒಂದು 30 ಕ್ವಿಂಟಲ್ ಅಷ್ಟು ಕಾಯಿ ಸಿಕ್ಕಿದೆ ನಮಗೆ. ಇನ್ನೂ ಕುಯ್ತಿದೀವಿ. ಮೊನ್ನೆ ತಾನೇ ಒಂದು 2 ಚೀಲ ಅಷ್ಟು ಕುಯ್ದು ಮಾರ್ಕೆಟ್ಗೆ ಹಾಕಿದ್ವಿ. ಇಲ್ಲೇ ಹಾಸನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆವಾಗ ನಮಗೆ ಒಳ್ಳೆ ರೇಟ್ ಸಿಕ್ತು. ಒಂದೇ ಸತಿ 5 ಕ್ವಿಂಟಲ್ 6 ಕ್ವಿಂಟಲ್ ಈ ತರ ಎಲ್ಲ ಕುಯ್ದಿವಿ. ಈಗ ಸ್ವಲ್ಪ ಇಳುವರಿ ಕಮ್ಮಿ, ಗಿಡನು ಸ್ವಲ್ಪ ಮಾಗಿದಾವೆ. ಸುಮಾರು ಒಂದು 3 ತಿಂಗಳು ಇರುತ್ತೆ. ಲಾಕ್ಡೌನ್ ಏನು ಸಮಸ್ಯೆ ಆಗ್ಲಿಲ್ವಾ ನಿಮ್ಮ ಬೆಳೆಗೆ? ಹಾಗೆ ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತು. ಅಂದ್ರೆ ರೈತರದು ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಅಂದ್ರೆ ರೈತರು ಬೆಳೆ ಕೊಳ್ಳೋರೇ ಇರಲ್ಲ. ಹೀಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಸ್ವಂತ ವೆಹಿಕಲ್ಸ್ ಎಲ್ಲ ಇರೋದ್ರಿಂದ ತಗೊಂಡೋಗಕ್ಕೇನು ಕಷ್ಟ ಆಗ್ಲಿಲ್ಲ. ಮಾರುಕಟ್ಟೆಲಿ ಒಳ್ಳೆ ಬೆಲೆನೆ ಸಿಕ್ತು. ಲಾಕ್ಡೌನ್ ಆದಾಗ ಸ್ವಲ್ಪ ಕಮ್ಮಿ ಆಯ್ತು. ಈಗ ಅನ್ಲಾಕ್ ಆಗಿರೋದ್ರಿಂದ ಒಳ್ಳೆ ಬೆಲೆ ಸಿಗುತ್ತೆ. ಲಾಕ್ಡೌನ್ ಆಗ್ಲಿಲ್ಲ ಅಂದ್ರೆ ಇನ್ನು ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡಬಹುದಿತ್ತಲ್ವಾ? ಲಾಕ್ಡೌನ್ ಆಗ್ಲಿಲ್ಲ ಅಂದ್ರೆ ಒಂದು ಕೆಜಿಗೆ 60-70 ಈ ತರ ಎಲ್ಲ ಹೋಗ್ಬಿಡೋದು. ಲಾಕ್ಡೌನ್ ಆಗಿರೋದ್ರಿಂದ 30-15 ಈ ತರ ಡೌನ್ ಆಗ್ತಾ ಬಂತು. ಇದು ಸ್ವಲ್ಪ ಎಫೆಕ್ಟ್ ಆಯ್ತು. ಲಾಕ್ಡೌನ್ ಆಗ್ಲಿಲ್ಲ ಅಂದ್ರೆ ಅದು ಒಳ್ಳೆ ಪ್ರೈಸ್ ಸಿಗೋದು, ಒಂದು 80-90 ಈ ತರ ಎಲ್ಲ ಸಿಗುತ್ತೆ. ಹಾಗಾಗಿ ಲಾಕ್ಡೌನ್ ಸ್ವಲ್ಪ ನಮಗೆ ಅನನುಕೂಲ ಮಾಡ್ತು ಸರ್. ಏನಾದ್ರೂ ಒಂದು ಬೆಳೆ ಹಾಕಿ ಬೆಳೆದಾಗ ಅದರಲ್ಲಿ ಬರೋ ಅಂತ ಹಣದಿಂದ ಏನಾದ್ರೂ ಒಂದು ಅದರ ಗುರುತಾಗಿ ನೀವು ಏನಾದ್ರೂ ಒಂದು ವಸ್ತುವನ್ನ ಕೊಂಡ್ಕೊಳ್ತೀರಂತೆ ಅಲ್ವಾ? ಬೀನ್ಸ್ ಬೆಳೆದಾಗ ಏನ್ ಕೊಂಡ್ಕೊಂಡ್ರಿ? ನಾವು ಈ ಸಲ ಬೀನ್ಸ್ ಬೆಳೆದು ಟಿವಿ ತಗೊಂಡಿದೀವಿ. ಒಂದು 65,000 ರೂಪಾಯಿನ ಕಾಸ್ಟ್ ಇಂದ ಟಿವಿ ತಗೊಂಡಿದೀವಿ. ಅದ್ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾವು ಬೆಳೆದು ನಾವು ತಗೊಂಡಿದೀವಿ ಅಲ್ಲಿ, ಯಾರನ್ನೂ ಕೇಳ್ದಲೆ ತಗೊಂಡಿದೀವಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ಸರ್. ಹಿಂಗೆ ಏನೇನೆಲ್ಲ ಕೊಂಡ್ಕೊಂಡಿದ್ರ ಮನೆಗೆ? ಹೆಣ್ಮಕ್ಳು ಅಂದ್ಮೇಲೆ ಅಡಿಗೆ ಸಾಮಾನುಗಳು ಇರ್ತದೆ, ಪಾತ್ರೆಗಳು ಅದರಲ್ಲಿ ತಗೋಬೇಕು ಅಂತ ಆಸೆ ಇರುತ್ತೆ. ನಾನು ಈ ತರ ಬೆಳೆದಿರೋದ್ರಲ್ಲಿ ಏನಾದ್ರೂ ಒಂದು ಗುರುತಿಗೆ ನೆನಪಿಗಿರ್ಲಿ ಅಂತ ಹೇಳ್ಬಿಟ್ಟು ತಗೊಳ್ತಾ ಇರ್ತೀನಿ ಸರ್. ಈ ಸತಿ ಟಿವಿ ತಗೊಂಡು, ಹೋದ ಸತಿ ಒಂದು ಫ್ರಿಡ್ಜ್ ತಗೊಂಡಿದ್ದು, ಮತ್ತೆ ವಾಷಿಂಗ್ ಮಿಷಿನ್ ತಗೊಂಡಿದ್ವಿ. ಇದೇ ಸರ್ ನಾವು ಬೆಳೆದಿದ್ ಬೆಳೆಯಲ್ಲಿ ಏನಾದ್ರೂ ಒಂದು ಗುರುತಿಗೆ ನೆನಪಿರ್ಲಿ ಅಂತ ನಾವು ಈ ತರ ಇನ್ವೆಸ್ಟ್ ಮಾಡ್ತೀವಿ ಸರ್. ಬೇರೆದಕ್ಕೆ ಮನೆಗೆ ಅಗತ್ಯ ಇರೋಂತ ವಸ್ತುಗಳನ್ನ ಕೊಂಡ್ಕೊಳ್ತಾ ಹೋಗುವಂತದ್ದು, ಅದ್ರ ಜೊತೆಗೆ ನಿಮ್ಗೆ ಜೀವನಕ್ಕೂ ಒಂದಷ್ಟು ಹಣ ಬೇಕಾಗುತ್ತೆ, ಅದಕ್ಕೂ ಕೂಡ ಇದರಲ್ಲಿ ಹೊಂದಿಸ್ಕೊಂಡು ಹೋಗುವಂತದ್ದು. ಟ್ರ್ಯಾಕ್ಟರ್ ಓಡಿಸ್ತಾರೆ ಹುಡುಗಿರು ಅಂತ ಅಂದ್ರೆ ಅದೊಂದು ಸ್ವಲ್ಪ ಆಶ್ಚರ್ಯಕರವಾದಂತಹ ವಿಷಯ. ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಮನೇಲಿ ಟ್ರ್ಯಾಕ್ಟರ್ ಇದೆ. ಈಗ ನಮ್ ತಂದೆ ಯಾವಾಗ್ಲೂ ಮನೇಲೆ ಇರಕ್ಕಾಗಲ್ಲ, ಎಲ್ಲರೂ ಹೊರಗಡೆ ಹೋಗಿರ್ತಾರೆ. ಈಗ ಮನೇಲಿ ಏನಾದ್ರೂ ಏರ್ಕೊ ಬರ್ಬೇಕು ಅಂದ್ರೆ ಆಳ್ನೆ ಕರಿಬೇಕಾಗಿರುತ್ತೆ. ಆವಾಗ ಅವರು ಒಂದೊಂದ್ಸತಿ ಬರ್ತಾರೆ ಬರಲ್ಲ. ನಮ್ ಸಮಯಕ್ಕೆ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ, ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಟ್ರ್ಯಾಕ್ಟರ್ ಕಲಿತೆ ಸರ್. ಅದು ಎಲ್ಲ ಹೇಳ್ತಾರೆ ಹುಡುಗಿ ಟ್ರ್ಯಾಕ್ಟರ್ ಓಡಿಸುತ್ತೆ ಅಂತ. ನನಗೆ ಖುಷಿ ಆಗುತ್ತೆ, ಮತ್ತೆ ನಮ್ ಕೆಲಸ ಮಾಡ್ಕೊಳಕ್ ನಮಗೆ ಹೆಲ್ಪ್ ಆಗಿದೆಯಲ್ಲ ಅನ್ನೋ ಒಂದು ಹೆಮ್ಮೆ ಇದೆ ಸರ್ ನಂಗೆ. ಟ್ರ್ಯಾಕ್ಟರ್ ಓಡಿಸ್ತೀನಿ ಅಂತ ಅಂದಾಗ ಮನೆಯಲ್ಲಿ ಆಯ್ತು ಓಡಿಸು ಅಂತ ಬಿಟ್ಬಿಟ್ರೆ? ಹಾ ಸರ್ ಬಿಡ್ತಾರೆ ಅವರು. ಆ ತರ ಏನಿಲ್ಲ, ಅವರು ಎಂಕರೇಜ್ ಮಾಡ್ತಾರೆ. ಅವರು ಅವ್ರು ಬೇಡ ಅಂತ ಯಾವತ್ತೂ ಒಂದಿಲ್ಲ, ಮಾಡಿ ಅಂತಲೇ ಅನ್ನೋದವ್ರು. ನಮ್ಮ ಇಚ್ಛೆ ಇದ್ಮೇಲೆ ಅವರು ಗ್ಯಾರಂಟಿ ಕಲ್ಸೆ ಕಲ್ಸ್ತಾರೆ. ಹಾಗಾಗಿ ಅವ್ರು ಯಾವತ್ತೂ ನಂಗೆ ಅಪೋಸ್ ಮಾಡಿಲ್ಲ. ಮಾಡ್ಬೇಡ ನೀನ್ ಇಂಥದ್ ಮಾಡ್ಬೇಡ ಅಂತ ಯಾವತ್ತೂ ಅಪೋಸ್ ಮಾಡಿಲ್ಲ. ಇದರಿಂದ ನನಗೆ ಸಖತ್ ಹೆಲ್ಪ್ ಆಯ್ತು. ಬೈಕ್ ಎಲ್ಲ ಕಲಿಯೋಕೆ ಹೆಲ್ಪ್ ಆಯ್ತು, ಮತ್ತೆ ಟ್ರ್ಯಾಕ್ಟರ್ ಓಡ್ಸೋಕೆಲ್ಲ ಹೆಲ್ಪ್ ಆಯ್ತು, ಮತ್ತೆ ಮೋಟ್ರ್ಗಳೆಲ್ಲನೂ ಕರೆಂಟು ಮುಟ್ಬೇಡ ಮುಟ್ಬೇಡ ಅಂತ ಹೇಳ್ತಾರೆ ಕೆಲವ್ರ ಮೇಲೆ. ಆತರ ನನ್ಗೇನು ಹೇಳಿಲ್ಲ, ನೀನು ಮಾಡು, ನೀನ್ ಕಲಿ, ನಿನ್ನ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ. ಹಂಗಾಗಿ ನನ್ನ ಎಚ್ಚರಿಕೆಯಿಂದ ನಾನು ಎಲ್ಲಾನು ಮಾಡ್ತೀನಿ. ಮೋಟರ್ ರಿಪೇರಿ ಎಲ್ಲ ಹೇಗೆ ಕಲ್ತ್ಕೊಂಡ್ರಿ? ನಮ್ ತಂದೆನ ನೋಡ್ತಾ ಇರ್ತೀನಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಂಗೆ ನೋಡ್ಕೊಂಡು ಕಲ್ತಿದ್ದೀನಿ ಸರ್. ನಮ್ ತಂದೆಯಿಂದಲೇ ನಾನು ಕಲ್ತಿರೋದು. ನಿಮ್ ತಂದೆ ಏನೇನ್ ಮಾಡ್ತಿದ್ರು ಅದೆಲ್ಲ ಅದನ್ನು ನೋಡ್ಕೊಂಡು ಕಲ್ತ್ಕೊಂಡು ನೀವು ಕೂಡ ಅನುಸರಿಸ್ಕೊಂಡು ಬರ್ತಾ ಇದ್ದೀರಿ? ಹೌದು ಸರ್. ನಮ್ ತಂದೆ ಏನೇನ್ ಮಾಡಿದ್ರು ಅದು ಪೂರ್ತಿಯಾಗಿ ಮಾಡಕ್ ಆಗ್ಲಿಲ್ಲ ಅಂದ್ರು ಅಲ್ಪ ಸ್ವಲ್ಪನಾದ್ರೂ ನಾನು ಕಲ್ತು ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡಿದೀನಿ ಸರ್. ಈಗ ಮನೆಯಲ್ಲಿ ಇರೋಂತ ಎಲ್ಲಾ ವಾಹನಗಳನ್ನು ಕೂಡ ಓಡಿಸ್ತೀರಾ ನೀವು? ಹಾ ಹೌದು ಸರ್, ಮನೇಲಿರೋದೆಲ್ಲ ಓಡಿಸ್ತೀನಿ. ಕಾರ್ ಓಡಿಸ್ತೀನಿ, ಟ್ರ್ಯಾಕ್ಟರ್ ಓಡಿಸ್ತೀನಿ, ಬೈಕ್ ಓಡಿಸ್ತೀನಿ. ಇಲ್ಲ ಜೋಳದ ಮಿಷಿನ್ಗೆ ಏನಾದ್ರೂ ಹೋಗ್ಬೇಕು ಅಂದ್ರೆ ಹೋಗ್ತೀನಿ, ಜೋಳದ ಮಿಷಿನ್ಗೆ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮ್ಮ ತಂದೆಗೆ. ಸ್ಟಾರ್ಟ್ ಮಾಡೋದು ಮಿಷಿನ್ ಎಲ್ಲ ಸ್ಟಾರ್ಟ್ ಮಾಡಿಕೊಟ್ರೆ ಅವರಿಗೆ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ ಬೇರೆ ಕಡೆ, ಅವ್ರಿಗೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿರುತ್ತೆ, ಜನಗಳು ಎಲ್ಲ ಬಂದಿರ್ತಾರೆ, ಅವರಿಗೆ ಕಷ್ಟ ಆಗುತ್ತೆ. ಅವಾಗ ನಾನು ಹೋಗಿ ಟ್ರ್ಯಾಕ್ಟರ್ ತಗೊಂಡೋಗಿ ಜಾಯಿಂಟ್ ಮಿಷಿನ್ ಆನ್ ಮಾಡಿಕೊಟ್ರೆ ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ, ಎಲ್ಲ ತರದ ಕೆಲಸನೂ ಕೂಡ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಅಪ್ಪ ಅಮ್ಮ ಏನೇನು ಕೆಲಸ ಮಾಡ್ತಾರೆ ಕೃಷಿಗೆ ಸಂಬಂಧಪಟ್ಟಂಗೆ? ಅಪ್ಪ ಅಮ್ಮನೂ ಎಲ್ಲ ಕೆಲಸನೂ ಮಾಡ್ತಾರೆ, ಮಾಮೂಲಿ ಹೊಲ ಉಳೋದು, ಕಾಫಿ ತೋಟದಲ್ಲೆಲ್ಲ ಇರುತ್ತೆ ಕೆಲಸ, ಮಣ್ಣು ಹಾಕೋದು ಎಲ್ಲ ಕೆಲಸ ಮಾಡ್ತಾರೆ. ನಮ್ಮಮ್ಮ ಹೌಸ್ ವೈಫು ಮತ್ತೆ ಅಂಗನವಾಡಿ ಕೆಲಸನೂ ಮಾಡ್ತಾರೆ. ಅವರು ಅಂಗನವಾಡಿ ಟೀಚರ್ ಅಂತ ಸುಮ್ಮನೆ ಕಾಲ್ ಮೇಲೆ ಕಾಲಕೊಂಡು ಏನು ಕೂತಿಲ್ಲ, ಅವರು ಕೆಲಸ ಮಾಡಿದ್ದಾರೆ. ಅವರು ಮಾಡಿರೋದ್ರಿಂದಲೇ ನಾವಿಷ್ಟು ಕಲಿಯೋಕೆ ಸಾಧ್ಯ ಆಗಿರೋದು. ಅವರೇ ಏನು ಹೇಳ್ಕೊಡ್ಲಿಲ್ಲ ಅಂದ್ರೆ ನಾವಿಷ್ಟು ಕಲಿಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸರ್. ಹಸುಗಳು ಎಷ್ಟು ಸಾಕೊಂಡಿದ್ದೀರಿ? ನಾವು ಹಸುಗಳು ನಾಟಿ ಹಸುಗಳು ಈಗ ಎರಡಿದಾವೆ, ಅವ್ರದ್ದು ಎರಡು ಕರುಗಳಿದೆ, ಒಂದ್ ಎಮ್ಮೆ ಇದೆ ಸರ್. ಎಲ್ಲ ಉಸ್ತುವಾರಿ ನಿಮ್ದು ಹಸುಗಳದ್ದು? ಹೌದು, ನಂದೇ ಉಸ್ತುವಾರಿ, ನಾನೇ ಹಾಲು ಕರೆಯೋದು ಮತ್ತೆ ಅವಕ್ಕೆ ಮೇವು ಎಲ್ಲ ನಾನೇ ಮಾಡ್ತೀನಿ ಸರ್. ಹಾಲು ಕರೆಯೋದು ಎಲ್ಲ ನಾನೇ ಕೆಲಸ ಮಾಡೋದು. ನಿಮ್ಮ ಗೆಳತಿಯರು ಸ್ನೇಹಿತರು ಎಲ್ಲರೂ ಇರ್ತಾರೆ, ನೀವು ಮಾತ್ರ ಕೃಷಿಯಲ್ಲಿ ಮನೆಯಲ್ಲಿ ಎಲ್ಲಾ ಕಡೆನೂ ಕೂಡ ಕೆಲಸ ಮಾಡ್ತೀರಾ. ಬಹುತೇಕ ಮಕ್ಕಳು ಓದ ಅಂತವ್ರು ಅವ್ರಿಗೆ ಸಮಯ ಆಗೋದಿಲ್ಲ ಅಥವಾ ಆಸಕ್ತಿ ಇರೋದಿಲ್ಲ, ಹಂಗಾಗಿ ಮಾಡೋದಿಲ್ಲ. ನೀವು ಇಂಥ ಕೆಲಸ ಎಲ್ಲ ಮಾಡ್ತೀರಿ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರ ಪ್ರತಿಕ್ರಿಯೆ ಹೇಗಿತ್ತು, ಏನಂತಾರೆ? ಓ, ನೀನ್ ಇದೆಲ್ಲ ಮಾಡ್ತೀಯ, ಇಷ್ಟೊಂದು ಕೆಲಸ ಎಲ್ಲ ಮಾಡ್ತೀಯ, ನೀನ್ ಬಿಡಪ್ಪ ಸೂಪರ್, ನೀನು ನಮ್ಗೆ ಮನೆಯಿಂದ ಆಚೆಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತೀವಿ ನಾವು, ನೀನ್ ಇಷ್ಟೆಲ್ಲ ಮಾಡ್ತಿಲ್ಲ, ಗ್ರೇಟ್ ನೀನು ಅಂತ ಹೇಳ್ತಾರೆ ಸರ್ ನಂಗೆ. ನನಗೆ ಅವಾಗ ಖುಷಿ ಆಗುತ್ತೆ, ಆದ್ರೂ ನಾವು ಮಾಡ್ಲೇಬೇಕು ಅಂತ ನಾವು ಮಾಡ್ತೀವಿ, ನಮ್ಮ ಓನ್ ಇಂಟ್ರೆಸ್ಟ್ ಇಂದ ಮಾಡೋದ್ರಿಂದ ನನಗೆ ಖುಷಿ ಇದೆ ಸರ್. ದನ ಕಾಯ್ತಾರೆ, ಹಾಲ್ ಕರೀತಾರೆ ಅಂತ ಹೇಳಿ ಯಾರು ಗೇಲಿ ಮಾಡೋದು ಆತರದ್ ಮಾಡಲ್ವಾ? ಆತರ ಮಾಡ್ತಾರೆ, ಆದ್ರೆ ನಾವ್ ಅದನ್ನ ತಲೆ ಕೆಡಿಸ್ಕೊಳಲ್ಲ, ಯಾಕೆ ಅಂದ್ರೆ ಅವ್ರು ಹೇಳ್ದವ್ರು ಯಾರು ನಮ್ಮ ಮನೆಗೆ ಬಂದ್ ಮಾಡ್ಕೊಡಲ್ವಲ್ಲ, ನಮ್ ಕೆಲಸ ನಾವ್ ಮಾಡಿದ್ರೆ ನಮಗೆ ಒಳ್ಳೇದು ಅನ್ನೋ ಉದ್ದೇಶದಿಂದ ಅವ್ರ ಏನಾರ ಹೇಳ್ಕೊಳ್ಳಿ, ಅವ್ರ ಬಗ್ಗೆ ನಾವ್ ತಲೆ ಕೆಡಿಸ್ಕೊಳ್ದಲೆ ನಮ್ ಕಾಯಕ ನಾವ್ ಮಾಡ್ತಿದ್ದೀವಿ ಸರ್. ಮುಂದಿನ ದಿವಸಗಳಲ್ಲಿ ಕೃಷಿನಲ್ಲೇ ಉಳಿಬೇಕು ಅಂತ ಹೇಳಿದ್ರಿ, ಉಳಿದು ಏನೇನ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದೆ? ಕಾಫಿ ತೋಟನ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ಇದೆ, ಮತ್ತೆ ಜೋಳನೆಲ್ಲ ಬೆಳೀತಾ ಇದೀವಿ, ಜೋಳದ ಇಳುವರಿನೆಲ್ಲ ಹೇಗೆ ಹೆಚ್ಚಿಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಮತ್ತೆ ಒಂದು ಕೋಳಿ ಫಾರಂ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಸರ್ ನಂದು ಅಷ್ಟೇ. ವಿದ್ಯಾಭ್ಯಾಸ ಯಾಕೆ ಕುಂಠಿತಗೊಳಿಸಿದ್ರಿ? ವಿದ್ಯಾಭ್ಯಾಸ ನಂದು ಬಿ ಇ ಕಂಪ್ಲೀಟ್ ಆಗಿದೆ, ಆದ್ರೆ ಎಂ ಟೆಕ್ ಮಾಡು ಅಂದ್ರು ಮನೆಯಲ್ಲಿ, ಬೇಡ ನಾನು ಇಲ್ಲೇ ನಿಮಗೆಲ್ಲ ಸಹಾಯ ಆಗುತ್ತೆ, ಇಲ್ಲೇ ಕೃಷಿಲೇ ಮುಂದುವರೆದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಈಗಿಂದಲೇ ಕೃಷಿನ ಮುಂದುವರಿಸ್ಕೊಂಡು ಹೋದ್ರೆ ಮುಂದಕ್ಕೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಎಂ ಟೆಕ್ ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಸರ್. ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ರೈತನು ಯಾವ ತರ ಬೆಳಿತಾನೆ ಅನ್ನೋದ್ರ ಮೇಲೆ ಅದು ಲಾಭದಾಯಕ ಆಗಿರುತ್ತೆ. ನಾವೀಗ ಜಾಸ್ತಿ ಇನ್ವೆಸ್ಟ್ ಮಾಡಿ ಕಮ್ಮಿ ಆದಾಯ ತೆಗೆದ್ರೆ ಅದು ಯಾವುದೇ ತರ ಒಳ್ಳೇದಾಗಲ್ಲ, ಅದ್ರ ಬದಲು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಂದ ಜಾಸ್ತಿ ಯಾವ ತರ ಆದಾಯ ಬರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಪ್ಲಾನಿಂಗ್ ಅನ್ನೋದು ಮೊದ್ಲಿರ್ಬೇಕು, ಯಾವ ಕೆಲಸನ ಯಾವ ತರ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ, ಯಾವ್ದನ್ನ ಎಷ್ಟು ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಬೆಳೆ ಮಾಡ್ಬೇಕು. ಮತ್ತೆ ಮಳೆ ಎಲ್ಲ ಕೈ ಕೊಡುತ್ತೆ, ಅವಾಗೆಲ್ಲ ಸ್ವಲ್ಪ ಲಾಸ್ ಆಗುತ್ತೆ ರೈತರಿಗೆ, ಅವಾಗ ಏನು ಮಾಡಂಗಾಗಲ್ಲ, ಒಂದ್ಸತಿ ಬರುತ್ತೆ ಒಂದ್ಸತಿ ಹೋಗುತ್ತೆ, ಒಟ್ಟಿಗೆ ಯಾವ ತರ ಪ್ಲಾನಿಂಗ್ ಅನ್ನೋದಿದ್ರೆ ಲಾಭ ಆಗುತ್ತೆ ಸರ್. ಸ್ವಲ್ಪ ಭಾಗ ಆದ್ರೂ ಕೂಡ ಇದುವರೆಗೆ ನೀವು ಕೃಷಿಯನ್ನ ಮಾಡ್ಕೊಂಡು ಬಂದಂತವ್ರು, ಕೃಷಿ ಜೊತೆಗೆ ಜೀವನವನ್ನ ಕಟ್ಕೊಂಡಂತವ್ರು, ಏನನ್ಸುತ್ತೆ ಕೃಷಿ ಬದುಕು? ಕೃಷಿ ಬದುಕು ಸುಂದರ ಅನ್ಸುತ್ತೆ ಸರ್ ನಂಗೆ. ಕೃಷಿ ಅಂದ್ರೆ ಮನುಷ್ಯ, ಮನುಷ್ಯ ಅಂದ್ರೆ ಕೃಷಿ ಅನ್ನೋಷ್ಟು ಭಾವನೆ ನನಗೆ ಬೆಳೆದಿದೆ. ಈಗ ನಾವು ಏನೇ ಬೇಸರ ಆಗಿರ್ಲಿ, ನಾವು ಯಾವುದೇ ತರ ಬೇಸರ ಆಗಿರ್ಲಿ, ಒಂದು ಕ್ಷಣ ಹೊಲದ ಹತ್ರ ಹೋಗಿ ಸುತ್ತಾಡ್ಕೊ ಬಂದ್ರೆ ನಮ್ಮ ಮನ್ಸು ನಾವು ಎಲ್ಲಿದ್ದೋ ಅನ್ನೋದನ್ನೇ ಮರ್ಸ್ಬಿಡುತ್ತೆ, ಅಷ್ಟು ಮಟ್ಟಿಗೆ ಖುಷಿ ಆಗುತ್ತೆ. ಬೆಳೆಗಳು ನೋಡಿದ್ರೆ ಅವು ನಮ್ ಜೊತೆ ಮಾತಾಡ್ತಿದ್ದೇವೆ ಅನ್ನೋ ಅಷ್ಟು ಫೀಲಿಂಗ್ ಆಗುತ್ತೆ ನಮಗೆ. ಈಗ ದನಗಳು ಕರಗಳು ಇದಾವಲ್ಲ, ಅವು ನಮ್ ಜೊತೆ ಮಾತಾಡ್ತಿದ್ದಾವೆ, ನಮ್ಮ ಜೊತೆ ಒಡನಾಟದಿಂದ ಇದಾವೆ ಅಂತ ಅನ್ಸುತ್ತೆ. ನಾನು ಒಬ್ಬ ಕೃಷಿ ಮಹಿಳೆ ಆಗಿರೋದು ಅಂದ್ರೆ ನನಗೆ ತುಂಬಾ ಖುಷಿ ಕೊಡುತ್ತೆ. ನಾನು ಬೇರೆಯವರಿಗೂ ಪ್ರೋತ್ಸಾಹಿಸ್ತೇನೆ, ಕೃಷಿಯಿಂದ ಉದ್ಧಾರನೂ ಆಗಿದ್ದಾರೆ ಸರ್ ತುಂಬಾ, ಅದೇ ಪ್ರಪಂಚ ತರನೂ ಬದುಕಿದ್ದಾರೆ. ಕೃಷಿ ಅಂದ್ರೆ ಒಂದು ಸುಂದರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಕೃಷಿಯಿಂದಲೇ ಬದುಕು ಕಟ್ಕೋಬಹುದಾ? ಹೌದು ಸರ್, ಕಟ್ಕೋಬಹುದು, ಆದ್ರೆ ಒಂದು ಪ್ಲಾನಿಂಗ್ ಇರ್ಬೇಕು, ಯಾವ್ದನ್ನ ಯಾವ ತರ ಮಾಡ್ತೀವಿ ಅನ್ನೋ ಯೋಜನೆಯನ್ನು ಮುಖ್ಯ. ಇದರಿಂದ ಕೃಷಿ ಲಾಭದಾಯಕನೇ ಆಗಿರುತ್ತೆ. ಒಳ್ಳೇದು ಚೈತ್ರ, ಬಾಲ್ಯದಿಂದಲೂ ಕೂಡ ಕೃಷಿ ಕೆಲಸಗಳನ್ನ ಮಾಡ್ಕೊಂಡು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೊಂಡು ತಂದೆ ತಾಯಿಗೆ ಕೃಷಿಯಲ್ಲಿ ಏನೇನ್ ಕೆಲಸಗಳಿದಾವೋ ಅದೆಲ್ಲವುದನ್ನು ಕೂಡ ಅಲ್ಪ ಸ್ವಲ್ಪ ನೆರವು ಮಾಡ್ಕೊಂಡು ಈಗ ಮುಂದಿನ ದಿವಸಗಳಲ್ಲೂ ಕೂಡ ಕೃಷಿಯನ್ನೇ ನನ್ನ ಬದುಕನ್ನಾಗಿ ಆಗಿಸ್ಕೊಳ್ಬೇಕು ಅಂತ ಹೇಳಿ ತಾವು ಅನ್ಕೊಂಡಿದ್ದೀರಾ? ಮುಂದಿನ ನಿಮ್ಮ ಕೃಷಿ ಬದುಕು ಸುಂದರವಾಗಿರ್ಲಿ, ನೀವು ಹೇಳಿರೋ ತರ ಇನ್ನೂ ಒಂದಷ್ಟು ಸುಂದರವಾಗಿ ಇರಲಿ. ನಿಮ್ಮ ಮಾತುಗಳು ಅನೇಕ ನಮ್ಮ ಯುವಕರಿಗೆ, ಯುವ ಕೃಷಿಕರಿಗೆ ಸ್ಫೂರ್ತಿದಾಯಕವಾಗಿ ಕಾಣುತ್ತೆ. ನೀವು ಕೃಷಿಯಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಫಲಿಸ್ಲಿ ಅಂತ ಹೇಳ್ತಾ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಎಲ್ಲ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ ಎಲ್ಎಂ ಚೈತ್ರಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆಲಗಡಲೆಯನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ನೆಲಗಡಲೆ ಅಥವಾ ಶೇಂಗಾದಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶ ಇರುವ ಕಾರಣಕ್ಕೆ ಅದನ್ನ ಬಡವರ ಬಾದಾಮಿ ಅಂತ ಕರೆಯಲಾಗ್ತಾ ಇದೆ. ಕಳೆದ 15-20 ವರ್ಷಗಳವರೆಗೆ ನೆಲಗಡಲೆಯ ಎಣ್ಣೆಯನ್ನೇ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ವಿ. ಕಡಿಮೆ ಸಾಗುವಳಿ ಹಾಗೂ ದುಬಾರಿ ದರ ಇರೋದ್ರಿಂದ ಅದರ ಬಳಕೆ ಸ್ವಲ್ಪ ತಗ್ಗಿದೆ. ನೆಲಗಡಲೆ ಬೆಳೆಯಿಂದ ಹೆಚ್ಚು ಇಳುವರಿ ಪಡೆಯಬೇಕಾದ್ರೆ ನಮ್ಮ ರೈತ ಬಾಂಧವರು ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ತಮ್ಮ ಪ್ರದೇಶಕ್ಕೆ ಯಾವ ತಳಿಯನ್ನ ಶಿಫಾರಸನ್ನ ಮಾಡಿರ್ತಾರೋ ಅದೇ ತಳಿಯನ್ನ ಬಳಕೆಯನ್ನ ಮಾಡಬೇಕು. JL 24 ಮತ್ತೆ TMV 2 ತಳಿಗಳನ್ನ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೆದುಕೊಳ್ಳಬಹುದು. JL 24 ತಳಿ 95-100 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ಕಾಯಿ ದಪ್ಪನಾಗಿದ್ದು ಬೀಜವೂ ಕೂಡ ದೃಢವಾಗಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕುತ್ತೆ, ಇಳುವರಿಯೂ ಕೂಡ ಅಧಿಕವಾಗಿ ಬರುತ್ತೆ. TMV 2 ತಳಿಯಾದಲ್ಲಿ ಎಕರೆಗೆ 45 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. JL 24 ತಳಿಯಾದರೆ 55 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. ಕೈಯಿಂದ ಸುಲಿದಿರತಕ್ಕಂತಹ ಉತ್ತಮ ಬೀಜವನ್ನ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ನೆಲಗಡಲೆಯಲ್ಲಿ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಎಷ್ಟು ಶಿಫಾರಸ್ಸು ಮಾಡಲಾಗಿರುತ್ತೋ ಅಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನ ಬಿತ್ತಿದಾಗ ಮಾತ್ರ ಉತ್ತಮವಾದಂತಹ ಇಳುವರಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಜಮೀನಿಗೆ ಸಾಗಿಸಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕು. 1 ಎಕರೆಗೆ 200 kg ಜಿಪ್ಸಮ್ ಅನ್ನು ಕೂಡ ಬಿತ್ತನೆಗೆ ಮೊದಲು ಅಥವಾ ಬಿತ್ತನೆಯಾದ 1 ತಿಂಗಳ ಅಂತರದಲ್ಲಿ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಬೀಜವನ್ನ 150 g ರೈಜೋಬಿಯಂ ಜೀವಾಣುವಿನಿಂದ ಉಪಚರಿಸಿ ನೆರಳಿನಲ್ಲಿ ಆರಿಸಿ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ಇದರಿಂದ ಸಾಮಾನ್ಯವಾಗಿ ಕೊಡಬೇಕಾದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಕೊಂಚ ಕಡಿಮೆ ಮಾಡಿದಾಗಲೂ ಕೂಡ ನಿಶ್ಚಿತ ಇಳುವರಿಯನ್ನ ಪಡೆಯಬಹುದು. ಇದರಿಂದ ಸಾರಜನಕ ರಸಗೊಬ್ಬರದ ಮೇಲಿನ ಖರ್ಚನ್ನು ಕೂಡ ನಾವು ಕಡಿಮೆಯನ್ನ ಮಾಡಬಹುದು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಉತ್ತಮ. ಒಂದು ವೇಳೆ ಫಲಿತಾಂಶದ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ ಸಾಮಾನ್ಯ ಶಿಫಾರಸ್ಸಿನಂತೆ 1 ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಷ್ ಅನ್ನ ಒದಗಿಸಬೇಕು. ರಸಗೊಬ್ಬರವನ್ನ ಬೀಜಕ್ಕೆ ತಗುಲದ ಹಾಗೆ ಬೀಜದ ಪಕ್ಕದಲ್ಲಿ ಅಥವಾ ಬೀಜಕ್ಕಿಂತ ಕೆಳಗೆ ಕನಿಷ್ಠ 1 ಅಂಗುಲದಷ್ಟು ಆಳದಲ್ಲಿ ಕೊಡುವ ಮೂಲಕ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ ಇಲ್ಲವೇ ಬಿತ್ತಿದ 25-30 ದಿವಸಗಳಲ್ಲಿ ಎಕರೆಗೆ 200 kg ಜಿಪ್ಸಮ್ ಅನ್ನ ತಪ್ಪದೆ ಹಾಕಬೇಕು. ಬಿತ್ತನೆ ಮಾಡಿದ 15 ದಿವಸಗಳ ನಂತರ 10 ದಿವಸಗಳ ಅಂತರದಲ್ಲಿ 3 ಬಾರಿ ಸಾಲುಗಳ ನಡುವೆ ಕುಂಟೆಯನ್ನ ಹಾಯಿಸುವ ಮೂಲಕ ಅಂತರ ಬೇಸಾಯವನ್ನ ಮಾಡಬೇಕು. ಸಾಲುಗಳಲ್ಲಿ ಇರತಕ್ಕಂತಹ ಕಳೆಗಳನ್ನ ನಿರ್ಮೂಲನೆಯನ್ನ ಮಾಡಿ ಬೆಳೆ ಸಾಲುಗಳಿಗೆ ದೃಢವಾಗಿ ಮಣ್ಣನ್ನ ಏರಿಸಬೇಕು. ಯಾವುದೇ ಕಾರಣಕ್ಕೂ 45 ದಿವಸಗಳ ನಂತರದ ಬೆಳೆಯಲ್ಲಿ ಸಾಲುಗಳ ನಡುವೆ ಕುಂಟೆ ಇತ್ಯಾದಿ ಯಾವುದೇ ಉಪಕರಣವನ್ನ ಹಾಯಿಸಬಾರದು. ಹೀಗೆ ಮಾಡೋದ್ರಿಂದ ಆ ಸಮಯದಲ್ಲಿ ಮಣ್ಣಿನೊಳಕ್ಕೆ ಇಳಿತಾ ಇರತಕ್ಕಂತಹ ನೆಲಗಡಲೆ ಕಾಯಿಗಳ ಊಡುಗಳು ಚದರೋದ್ರಿಂದ ಸರಿಯಾಗಿ ಕಾಯಿ ಕಟ್ಟದೆ ಬೆಳೆಯ ಇಳುವರಿ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ಬೆಳೆಯಿಂದ ಅಧಿಕ ಲಾಭವನ್ನ ಪಡೆಯಬೇಕು ಅಂತ ಅಂದ್ರೆ 8 ಸಾಲುಗಳ ಅಂತರದಲ್ಲಿ ನೆಲಗಡಲೆ ಜೊತೆಗೆ ಒಂದು ಸಾಲು ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಂಡು ಬೆಳೆದುಕೊಳ್ಳಬಹುದು. ಬಿತ್ತನೆ ಸಮಯದಲ್ಲಿ ಒಂದು ಬಾರಿ ನೀರನ್ನ ಹಾಯಿಸಬೇಕು. ಬಿತ್ತನೆಯಾದ 4ನೇ ವಾರದವರೆಗೆ ಅತಿಯಾಗಿ ನೀರನ್ನ ಹಾಯಿಸಬಾರದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಕೂಡ ಬದಲಾಯಿಸಿಕೊಳ್ಳೋದ್ರಿಂದ ನೆಲಗಡಲೆಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳಬಹುದು. ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೂ ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಲಕ್ಷ್ಮೀಪುರದ ಯುವ ರೈತ ಮಹಿಳೆ ಎಲ್ಎಂ ಚೈತ್ರಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ನಮಸ್ಕಾರಗಳು. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6:01:07. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗ್ ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸು, ಶರ್ಟಿಂಗ್ಸು ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟು ಸಿಕ್ತು. ಕ್ವಾಲಿಟಿ ಸೂಪರ್ ಸೂಪರ್. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಭಾರತ ಸರ್ಕಾರವು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಪಿಎಂ ವಾಣಿ ಯೋಜನೆ. ಆಸಕ್ತ ಕಂಪನಿಗಳು ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರ್ PDOA ನೋಂದಾಯಿಸುವ ಮೂಲಕ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಸೇವೆಯನ್ನು ನೀಡಬಹುದು. ನೋಂದಣಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ವೆಬ್ಸೈಟ್ saralsanchar.gov.in ಗೆ ಭೇಟಿ ನೀಡಿ. ಯಾವುದೇ ತರಹದ ಇಂಟರ್ನೆಟ್ ಪರವಾನಗಿ ಶುಲ್ಕ, ನೋಂದಣಿ ಶುಲ್ಕಗಳಿಲ್ಲ. ಎಲ್ಲ PDOAಗಳು ಮತ್ತು ಆಪ್ ಪೂರೈಕೆದಾರರು ಸಿಡಾಟ್ನ ಸೌಲಭ್ಯಗಳಾದ PDOA ಸ್ಟ್ಯಾಕ್ ಮತ್ತು ಪಿಎಂ ವಾಣಿ ಆಪ್ಗಳಿಗೆ ಕೇವಲ 25,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ಹಾಗೂ ಹೆಚ್ಚಿನ ಹೂಡಿಕೆ ಇಲ್ಲದೆ ಪಿಎಂ ವಾಣಿ ಅಡಿಯಲ್ಲಿ ವೈಫೈ ಸೇವೆಗಳನ್ನು ನೀಡಬಹುದು. ಹೆಚ್ಚಿನ ವಿವರಗಳಿಗೆ PM